ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಎ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ಯೋಚನೆ ಮಾಡತ್ತೀಯ? ಏನಿಲ್ಲ, PUC ಮುಗಿತಲ್ಲ, ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗೋಲಾಗೈತಿ. ಅಯ್ಯ ನಿನ್ನ ಅದಕ್ಕೆ ಯಾಕಷ್ಟು ಯೋಚನೆ ಮಾಡತ್ತಿ? ಮಹಿಳಾ ವಿವಿಯೊಳಗ NEP ಅಡಿ ಎಲ್ಲಾ ಡಿಗ್ರಿ ಕೋರ್ಸ್ ನು ಶುರು ಮಾಡ್ಯಾರಂತ ನೋಡ್. ಹೌದಾ? ಹ್ಮ್. ಹೆಚ್ಚಿನ ಮಾಹಿತಿ ಏನಾರ ಬೇಕಂದ್ರ ಈ ನಂಬರ್ಗೆ ಫೋನ್ ಮಾಡ. 9448862642. ಸರಿ ಅಕ್ಕ. ತಜ್ಞ ವಾಣಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಈಗ ಬೇಸಿಗೆ ಸಮಯ, ಈ ಸಮಯದೊಳಗ ಸಾಕಷ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಾವು ತೊಡಕೊಂಡಿರ್ತೀರಿ. ವಿಶೇಷವಾಗಿ ತಮ್ಮ ಹೊಲದೊಳಗ ಈಗ ಬಹುತೇಕ ಎಲ್ಲ ಬೆಳೆಗಳನ್ನ ತಾವು ಕಟಾವು ಮಾಡಿ ಸಾಗಾಟ ಮಾಡುವಂತಹ ಒಂದು ಕೆಲಸದೊಳಗ ತೊಡಗಿದ್ದೀರಿ. ಮಾರ್ಕೆಟ್ಗೆ ತಗೊಂಡು ಹೋಗಬೇಕು, ಆಮೇಲೆ ಸಂಗ್ರಹ ಮಾಡುವಂತಹ ಕೆಲಸಗಳನ್ನು ಕೂಡ ತಾವು ಮಾಡ್ತಾ ಇದ್ದೀರಿ. ಇನ್ನ ಮುಂದಿನ ದಿನಗಳಲ್ಲಿ ಕೃಷಿ ಮಾಡಬೇಕು ಅನ್ನುವಂತಹ ವಿಚಾರ ಬಂದಾಗ ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು, ಏನೇನು ಕೆಲಸಗಳನ್ನ ಮಾಡಬೇಕು, ಅಥವಾ ಏನು ಬೆಳೆಗಳನ್ನ ಬದಲಾವಣೆ ಮಾಡಬೇಕು? ಈಗೇನು ತಾವು ಕ್ಷೇತ್ರ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಅಂಥವ್ರು ಇಲ್ಲ ನಾವು ಈ ಸಲ ತೋಟಗಾರಿಕಾ ಬೆಳೆಗಳನ್ನ ಬೆಳಿಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿವಿ ಅನ್ನುವಂತಹ ಮಾತನ್ನು ಕೂಡ ತಾವು ಅನ್ಕೊಳ್ಬಹುದು. ಅಂತಹ ಸಂದರ್ಭದೊಳಗ ನಮ್ಮ ರೈತರು ಒಟ್ಟಾರೆಯಾಗಿ ಏನು ಮಾಡಬೇಕು ಈ ಸದ್ಯದ ಸಮಯದೊಳಗ ಅನ್ನುವಂತಹ ವಿಚಾರಗಳ ಬಗ್ಗೆ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಈ ವಿಚಾರವಾಗಿ ಮಾತಾಡುವುದಕ್ಕೆ ಇವತ್ತ ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರುವಂತಹ ಡಾಕ್ಟರ್ SV ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬೇಸಾಯ ಶಾಸ್ತ್ರದ ಪ್ರಾಧ್ಯಾಪಕರು, ಸಾಕಷ್ಟು ಅನುಭವ ಇರುವಂತಹವರು. ಅವರಿಂದ ಏನೇನು ಮಾಡಬಹುದು ನಮ್ಮ ರೈತರು ಅನ್ನುವಂತಹ ತಂತ್ರಗಳ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಳ್ಳೋಣ. ಡಾಕ್ಟರ್ SV ಪಾಟೀಲ್ ಅವರೇ, ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಈಗಾಗಲೇ ನಾವು ವಿಚಾರ ಮಾಡಿದಂಗೆ ನಮ್ಮ ರೈತರು ಈಗ ಹೇಳಬೇಕು ಅಂತಂದ್ರೆ ಈಗ ಒಂದ್ ಸ್ವಲ್ಪ ವಿರಾಮ ಸಿಕ್ಕಿರುವಂತಹ ಒಂದು ಸಮಯ. ಈ ಸಮಯದೊಳಗ ಮುಂದಿನ ಕೃಷಿ ಬಗ್ಗೆ ಕೂಡ ಅವರು ಯೋಜನೆ ಮಾಡ್ತಾ ಇರ್ತಾರ, ಏನ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿರ್ತಾರ. ಆಮೇಲೆ ತಮ್ಮ ಕೃಷಿ ಒಳಗ ಬದಲಾವಣೆಗಳನ್ನು ಮಾಡಿಕೊಂಡು ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಅವರಲ್ಲಿ ಒಂದು ವಿಚಾರ ಇದ್ದೇ ಇರ್ತದೆ. ಇಂಥ ಒಂದು ಸಂದರ್ಭದೊಳಗ ನಮ್ಮ ರೈತರು ಏನ್ ಮಾಡಬೇಕು, ಏನ್ ಮಾಡಬಾರದು ಅನ್ನೋದ್ರ ಬಗ್ಗೆ ತಮ್ಮಿಂದ ಸಲಹೆ ಸೂಚನೆ ಬೇಕು. ಎಲ್ಲಾ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ಇವಾಗ ರೈತರಿಗೆ ನಮ್ಮ ಸೋಮಶೇಖರ್ ಸಾಹೇಬ್ರು ಹೇಳಿದಂಗೆ ಒಂದು ವಿರಾಮ ದಿನ ಅಂತ ನಾವು ಹೇಳೋಕ್ಕಾಗಲ್ಲ. ಬೇಸಿಗೆಯಲ್ಲೇ ನಾವು ಸಾಕಷ್ಟು ರೈತರು ಭೂಮಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಿಂದೆ ನಾವು ನೋಡುವಾಗ ಮಾಗಿ ಉಳಿಮೆ ಅಂತ ಮಾಡ್ತಾ ಇದ್ರು. ಅದು ಬೆಳಗ್ಗೆ ಎತ್ತಿ ನಡೆದು ನೇಗಲು ಹೊಡಿತಿರು ಮುಂಜಾನೆ 3:30 ಮತ್ತೆ 7-8 ತನ ನಾವು ಎತ್ತುಗಳು ದಣು ಆಗ್ತಾವ ಅಂತ ತಿಳ್ಕೊಂಡು ಬಿಡ್ತಿದ್ರು. ಈಗ ಅಂತ ಪರಿಸ್ಥಿತಿ ಇಲ್ಲ. ಮತ್ತೆ ನಮ್ಮ ಎತ್ತುಗಳಾಗಲಿ ದನಗಳಾಗಲಿ ನಮ್ಮ ರೈತರು ಭಾಳ ಉಪಯೋಗಿಸ್ತಾ ಇಲ್ಲ. ಯಾಕಂದ್ರೆ ಈಗ ಆಳಿನ ಅಭಾವ ಇರೋದ್ರಿಂದ ಮತ್ತೆ ಅವರಿಗೆ ಮೇಂಟೈನ್ ಮಾಡಕ್ ಆಗ್ತಾ ಇರೋ ದೃಷ್ಟಿಗೋಸ್ಕರ ಈಗ ಸರ್ಕಾರ ಸಾಕಷ್ಟು ಸೌಲಭ್ಯಗಳು ಕೊಡ್ತಾ ಇದೆ. ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ನಿಮ್ಗೆ 100 ಟ್ರ್ಯಾಕ್ಟರ್ಗಳು ಬ್ಯಾಂಕ್ ಮುಖಾಂತರ ಆಗಿರ್ಬೋದು, ನ್ಯಾಷನಲೈಸ್ ಬ್ಯಾಂಕ್ ಮುಖಾಂತರ ಆಗಿರ್ಬೋದು, ಯಾರ ರೈತ ಒಂದು 5 ಜಮೀನು ಹೊಂದಿರ್ತಾನೋ ಅವನಿಗೆ ಪ್ರತಿಯೊಬ್ಬ ರೈತನಿಗೂ ಟ್ರ್ಯಾಕ್ಟರ್ ಕೂಡ ಸೌಲಭ್ಯವನ್ನು ನಮ್ಮ ಸರ್ಕಾರದಿಂದ ಆಗಿರ್ಬೋದು ಬ್ಯಾಂಕ್ನಿಂದ ಆಗಿದ್ದವರು ವಿತರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆಲ್ಮೋಸ್ಟ್ 90% ರೈತರು ಟ್ರ್ಯಾಕ್ಟರ್ಲಿಂದೇ ಉಳುಮೆ ಮಾಡ್ತಾ ಇದ್ದಾರೆ. ನಾ ಈ ಸಂದರ್ಭದಲ್ಲಿ ತಮಗೇನು ಹೇಳ್ತೀನಿ, ನಾವು ಮುಂಗಾರಲ್ಲಿ ಹೆಸರು, ಉದ್ದು ಮತ್ತು ಸೋಯಾಬೀನ್ ಬೆಳೀತಿದ್ದೀವಿ ಅಂತರ್ಬೆಳೆಯಾಗಿ ತೊಗರಿಯಲ್ಲಿ. ಆಮೇಲೆ ತೊಗರಿ ಕಟಾವು ಆದ ನಂತರ ನಾವೇನು ಮಾಡ್ತೀವಿ, ನಮ್ಮ ಕಪ್ಪು ಬಣ್ಣ ಭೂಮಿ ಇತ್ತಂದ್ರೆ 3 ವರ್ಷಕ್ಕೆ 1 ಆದರೂ ನಾವು ಆಳವಾಗಿ ಉಳುಮೆ ಮಾಡಬೇಕು. ನೀವು ಪಲ್ಟಿ ನೇಗಲ್ ಅಂತ ಕೇಳಿರ್ಬೋದು, ಅಥವಾ ಇಂಗ್ಲೀಷ್ನಲ್ಲಿ MB ಫ್ಲೋ ಅಂತಾರ. ಅದ್ರಲ್ಲಿ ಕೆಲವೊಬ್ಬರು ರೈತರು ಟ್ರ್ಯಾಕ್ಟರ್ ಇದೆ ಅಂತ ಪ್ರತಿ ವರ್ಷನೂ ನೀವು MB ಫ್ಲೋ ಮಾಡಬಾರ್ದು. ನೀವು ಆಳವಾದ ಭೂಮಿ, ಕಪ್ಪು ಭೂಮಿ ಅಂತ 3 ವರ್ಷಕ್ಕೆ 1 ಮಾಡಬೇಕು. ಅದೇ ರೀತಿ ಈ ಯಾರ್ದು ಕೆಂಪು ಮಣ್ಣಿರುತ್ತೆ ಅಥವಾ ಸ್ವಲ್ಪ ಸೌಳು ಮಣ್ಣಿರುತ್ತೆ ಅಂಥವ್ರು ನಾವು ಡಕ್ ಫುಟ್ ಕಲ್ಟಿವೇಟರ್ ಅಂತ ತಿಳ್ಕೊತಾರೆ, ಅದನ್ನು ಉಳುಮೆ ಮಾಡಿದ್ರೆ ಸಾಕು. ಅದು ಆದ ತಕ್ಷಣ ನಾವೇನು ಮಾಡಬೇಕು, ಈಗ ಸಾಕಷ್ಟು ಮಳೆ ಬರ್ತಾ ಇದೆ. ಈಗ ಭರಣಿ ಮಳೆ ಆಗಿರ್ಬೋದು, ಮುಂದೆ ಅಶ್ವಿನಿ ಬೆಳೆ ಇರ್ತದೆ. ನಾವೇನು ವಾತಾವರಣದಿಂದ ಈಗ ಬಂದಕ್ಕಂಥ ಮಳೆ ನಾವು ಭೂಮಿಯಲ್ಲಿ ಇಂಗುವ ರೀತಿಯಲ್ಲಿ ಮಾಡಬೇಕು. ನಾವೆಲ್ಲ ಇಳಿಜಾರಿಗೆ ಅಡ್ಡಲಾಗಿ ನೇಗಿಲು ಹೊಡಿಬೇಕಂತೀವಿ. ಅವದೇ ನಾವು ಕಲ್ಟಿವೇಟರ್ ಮಾಡಬೇಕಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನಾವು ಸ್ಲೋಪ್ ನೋಡಿಕೊಂಡೆ ನಾವು ಫ್ಲೋ ಮಾಡಬೇಕು. ಆದಷ್ಟು ಈ ಮಳೆ ನೀರನ್ನು ಭೂಮಿಯಲ್ಲಿ ಇಂಗಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಬಹಳ ಉಪಯೋಗ ಆಗುತ್ತದೆ. ಮತ್ತು ರೈತರು ಯಾವಾಗ ಪಲ್ಟಿನೇಗಲು ಹೊಡಿಬೇಕು ಅಂದರೆ ಆಳವಾದಂಥ ಬೇರುಳಂಥ ಬೆಳೆಗಳನ್ನು ಬೆಳೆದಾಗ ಮಾತ್ರ ನೀವು ಪಲ್ಟಿನೇಗಲು ಹೊಡಿಬೇಕು. ಈಗ ಏನಾದರೂ ನೀವು ಹೆಸರು ಉದ್ದ ತಕ್ಕೊಂಡು ಜೋಳ ಹಾಕ್ತಿರಂದ ತಕ್ಷಣ ಜೋಳದ ಬೆಳೆಗೆ ಯಾರು ದಯವಿಟ್ಟು ಪಲ್ಟಿನೇಗಲು ಹೊಡಿಸ್ಬೇಡ್ರಿ, ಫುಟ್ ಕಲ್ಟಿವೇಟ್ರ್ ಹೊಡೆದ್ರೆ ಸಾಕು. ಅದಾದ ನಂತರ ಭೂಮಿ ಕಾಯಬೇಕು. ಈಗ ನಾವು ಏನು ಪಲ್ಟಿನೇಗಲಲ್ಲಿ ಡಕ್ ಫುಟ್ ಕಲ್ಟಿವೇಟ್ರ್ ಆಗಿ ಹೊಡೆಯ ಉದ್ದೇಶ ಏನಂದ್ರು, ಭೂಮಿಯಲ್ಲಿ ಇರ್ತಕ್ಕಂಥ ಇವೇನು ಕೀಟಗಳು ಇರ್ತಾವಲ್ಲ ಅವು ಕೋಶಾ ವ್ಯವಸ್ಥೆಯಲ್ಲಿ ಹೋಗಿರ್ತಾವೆ. ಅವನ್ನು ನಾವು ಸೂರ್ಯನಿಗೆ ಎಕ್ಸ್ಪೋಸ್ ಮಾಡಿದಾಗ ಆ ಹೀಟಿಗೆ ಅವು ಸತ್ತು ಹೋಗ್ತಾವೆ. ಅದೇ ರೀತಿ ಈಗ ನಮ್ಮ ಮಣ್ಣುಗಳೆಲ್ಲ ಏನಾಗಿದೆ, ನಮ್ಮ ಸೀಡ್ ಬೀಜದ ಬ್ಯಾಂಕ್ ಆಗಿಬಿಟ್ಟಿದಾವು, ಅವು ಕೂಡ ಸೂರ್ಯನ ಉಷ್ಣಾಂಶಕ್ಕೆ ಹೊರಗಡೆ ಬರ್ತಾವೆ. ಅವುದ್ರದ್ದು ಕೂಡ ಅದರ ಜೀವ ಸತ್ವತೆಯನ್ನು ಕಳ್ಕೊಳ್ಳುತ್ತೆ ಬಿಸಿಲಿಗೆ ಎಕ್ಸ್ಪೋಸರ್ ಆದ್ರೆ. ಆ ಉದ್ದೇಶಕ್ಕರ ನಾವು ಡೀಪ್ ಆಳವಾಗಿ ಉಳುಮೆ ಮಾಡಬೇಕಂತ ಸಾಕಷ್ಟು ರೈತರಿಗೆ ಹೇಳ್ತಿದ್ದೇವೆ. ಅದೇ ರೀತಿ ಸಾಕಷ್ಟು ನಾವು ಈಗ ಮಳೆ ಬಂದ ತಕ್ಷಣ ನೀರು ಕೂಡ ಭೂಮಿಯಲ್ಲಿ ಇಂಗುತ್ತೆ, ಅದು ಒಂದು ಉಪಯೋಗ ಆದಂಥ ಬೇಸಾಯ ಅಂತ ಕೊಳ್ಕೊಂಡು ಹೇಳ್ಬೋದು. ಮತ್ತೆ ಬೇಸಿಗೆ ಕಾಲದಲ್ಲಿ ಏನು ಮಾಡಬೇಕು ನೀವು ರೈತರು, ಸಾಕಷ್ಟು ಹೊಲದ ನಾನು ರೈತರುಗಳು ನೋಡಿನಿ, ಗಿಡ ಗಂಟಿಗಳು ಯಾರೂ ಸ್ವಚ್ಛತೆ ಮಾಡಲ್ಲ. ಚಲೋ ಚಲೋ ಗಿಡಗಳು ಇರ್ತಾವ, ಮಾವಿನ ಗಿಡ ಇರ್ತಾವ, ಬೇವಿನ ಗಿಡ ಇರ್ತಾವ, ಹಂಗೆ ಸಣ್ಣ ಸಣ್ಣ ಕಂಟಿಗಳು ಬೆಳೆದಿರ್ತಾವ, ಅವು ಕಾಲ ಕಾಲಕ್ಕೆ ನೀವು ತೆಗಿಬೇಕು. ತೆಗೆದ್ರೆ ಮಾತ್ರ ಯಾವಾಗ ಬೆಲೆ ಉಳ್ಳಂಥ ಗಿಡಗಳು ಇರ್ತಾವಲ್ಲ ಅವು ಚೆನ್ನಾಗಿ ಬೆಳೀತಾವ, ಮತ್ತು ಅದರಿಂದ ಸಾಕಷ್ಟು ನೀವು ಆದಾಯ ಕೂಡ ತೆಗೆದುಕೊಳ್ಬೇಕು. ಮತ್ತು ನಾವು ಸಾಕಷ್ಟು ಜನ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ಬರ್ತಾರೆ, ಸರ ನಿಂಬೆ ಗಿಡ ಅದು ಬೀಜ ಅದವೇನು, ಕರಿಬೇವಿನ ಗಿಡ ಅದವೇನು, ಮಾವಿನ ಗಿಡ ಅದವೇನು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಅವ್ರು ರೈತರಿಗೆ, ದಯವಿಟ್ಟು ನೀವು ಬೇಸಿಗೆ ಕಾಲದೊಳಗೆ ಯಾವುದೇ ಗಿಡಗಳನ್ನು ತೊಗೊಂಡು ಹೋಗಬೇಡ್ರಿ. ಯಾಕಂದರೆ ಏನಾಗುತ್ತೆ, ಈ ಒಂದು ಉಷ್ಣಾಂಶಕ್ಕೆ ನೀವು ಹೋಗಿ ಅಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ನೀರು ಹಾಕಿ, ಅಥವಾ ಭೂಮಿಗೆ ಹಚ್ಚಿದ್ರು ಅದು ಸರ್ವೇ ಆಗಲ್ಲ. ನಾವು ಯಾವುದೇ ಒಂದು ಬಿತ್ತದಾಗಲಿ, ಯಾವುದೇ ಒಂದು ಸಸಿ ನೆಡುವುದಾಗಲಿ, ಗಿಡ ಹಾಕೋದಾಗಲಿ, ನಾವು ಯಾವಾಗ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ, ಮುಂಗಾರು ಯಾವಾಗ ಸ್ಟಾರ್ಟ್ ಆಗುತ್ತೆ, ಅವಾಗ ಮಾತ್ರ ಭೂಮಿ ತಂಪಾದಾಗ ಎರಡು ಮೂರು ಮಳೆ ಬಿದ್ದ ತಕ್ಷಣ ತಂಪಾದ್ಮೇಲೆ ಬಿತ್ತುವುದಾಗಲಿ, ಗಿಡ ನೆಡುವುದಾಗಲಿ, ಸಸಿ ನೆಡುವುದಾಗಲಿ ಮಾಡಬೇಕು. ಅಂದಾಗ ಮಾತ್ರ ನಾವು ಹಚ್ಚಿದಕ್ಕಂಥ ಬೆಳೆಗಳಾಗಲಿ ಗಿಡಗಳಾಗಲಿ ಯಾವುದು ಹಾಳಾಗೋದಿಲ್ಲ. ಇದನ್ನು ಬಹಳ ರೈತರು ಮುಂಜಾಗ್ರತೆ ವಹಿಸಬೇಕು. ಮತ್ತು ಇನ್ನೊಂದು, ಎಲ್ಲರೂ ಬೇಸಿಗೆ ಕಡು ಬಿಸಿಲಲ್ಲಿ ನಾವು ತಿಪ್ಪಿ ಗೊಬ್ಬರ ಅಂತೀರಿ, ನಾವು ಇಂಗ್ಲೀಷ್ನಲ್ಲಿ ಫಾರ್ಮಾಡ್ ಮ್ಯಾನ್ಯೂರ್ ಅಂತೀರಿ, ಕುರಿ ಗೊಬ್ಬರ, ಎಲ್ಲರೂ ಬಿಸಿಲಲ್ಲಿ ಹೋಗಿ ನಾವು ಹಂಗೆ ಹೊಲದಲ್ಲಿ ಹಾಕ್ತಿದ್ದೇವೆ. ದಯವಿಟ್ಟು ರೈತರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನೀವು ಹೋಗಿ ಹಾಕಿರಿ ಭೂಮಿಯಲ್ಲಿ, ಹೋಗಿ ಹಾಕಿದ ತಕ್ಷಣ ಅದ್ರ ಮೇಲೆ ಮಣ್ಣು ಮುಚ್ಚರಿ. ಮಣ್ಣು ಯಾಕೆ ಮುಚ್ಚಂತೀನಂದ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಆವಿಯಾಗಿ ಹೋಗಲ್ಲ. ಆ ಮಣ್ಣು ಕವರ್ ಮಾಡಿದ್ರೆ ಅಂದ್ರೆ ನೀವು ಯಾವಾಗ ಮಳೆ ಬರುತ್ತೆ, ಭೂಮಿ ತಂಪಾಗುತ್ತೆ, ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ, ಅವಾಗ ನೀವು ಭೂಮಿ ಸ್ಪ್ರೆಡ್ ಮಾಡಿದ್ರಂದ್ರೆ ನೀವು ಹಾಕಿದಂಥ ಗೊಬ್ಬರ ಭೂಮಿಯಲ್ಲಿ ಪೋಷಕಾಂಶ ಉಳ್ಳ ಗೊಬ್ಬರ ಹಾಕಿದ್ದಕ್ಕೆ ಉಪಯೋಗ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಸುರಿತಾರ, ಅದಕ್ಕೇನು ಮುಚ್ಚಲ್ಲ, ಅದರಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು 90% ಆವಿಯಾಗಿ ಹೋಗಿರ್ತವೆ. ಅದೇ ವೇಸ್ಟ್ ನೀವು ಭೂಮಿಗೆ ಹಾಕಿದಂಗೆ. ಇದನ್ನು ಬಹಳ ರೈತರು ಮುಂಜಾಗ್ರತಾ ಕ್ರಮವಾಗಿ ಗೊಬ್ಬರ ಎಲ್ಲೆಲ್ಲಿ ಹೊಲದಲ್ಲಿ ಹೀಪ್ ಮಾಡ್ತೀರಿ, ಮಣ್ಣು ಅವಶ್ಯವಾಗಿ ಮುಚ್ಚಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಅದೇ ರೀತಿ ರೈತರು ಇನ್ನೊಂದು ಏನು ತಪ್ಪು ಮಾಡ್ತಾರಂದ್ರೆ, ನಮ್ಮಲ್ಲಿ ಏನಿದೆ ಕೃಷಿ ಕೈಪಿಡಿ ಇರ್ಬೋದು, ತೋಟಗಾರಿಕಾ ಕೈಪಿಡಿಯೋದು, ಅದನ್ನು ಎಲ್ಲ ಒಂದು ಹವಾಮಾನ, ಮಣ್ಣಿನ ಗುಣಧರ್ಮ ಅದೆಲ್ಲ ನೋಡಿಕೊಂಡೇ ಯಾವ ಪ್ರದೇಶದಲ್ಲಿ ಯಾವ ಬೆಳೆ ಬೆಳಬೇಕು, ಯಾವುದು ಶಿಫಾರಸು ಮಾಡಿದಾರ ಅದನ್ನೇ ಬೆಳಿಬೇಕು. ಕೆಲವೊಬ್ಬರು ರೈತರು ಏನು ಮಾಡ್ತಾರೆ, ಈಗ ಸಾಕಷ್ಟು ಜನ ರೈತರು ಕೋಲಾರದಲ್ಲಿ ಟೊಮೆಟೊ ಬೆಳೀತಾರೆ, 1 ಎಕರೆಗೆ 1 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ತಿಳ್ಕೊಂಡು ಹೋಗಿ ಮಳೆಗಾಲದಲ್ಲಿ ಹಚ್ತಾರೆ. ಮಳೆಗಾಲದಲ್ಲಿ ಹಚ್ಚಿ ಅದೆಲ್ಲ ಏರ್ಲೈನ್ ಮಾಡ್ತಾರೆ, ಹೆವಿ ಮಳೆ ಆಗುತ್ತೆ, ಎಷ್ಟೋ ಜನ 1 ಎಕರೆಗೆ 70,000 ಖರ್ಚು ಮಾಡಿ ಕೈ ಸುಟ್ಕೊಂಡಿದ್ದಾರೆ. ಅದೇ ರೈತರು ನೀವು ಕೋಲಾರದಲ್ಲಿ ಹೋರಿ, ಕೋಲಾರದಲ್ಲಿ ಅವರು ಪಾಲಿ ಹೌಸ್ನಲ್ಲಿ 1 ಎಕರೆಗೆ 10 ಟನ್ ಬಂದ್ರೆ ಅವರು ಓಪನ್ ಫೀಲ್ಡಲ್ಲಿ 10 ಟನ್ ತೆಗಿತಾರೆ, ಅಂದ್ರೆ ಅದರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅವರು ಅದನ್ನೇ ಬೆಳೆ ಕಂಟಿನ್ಯೂಸ್ ಹಾಕೋತ ಹೋಗ್ತಾರೆ, ಒಂದಿಲ್ಲ ಒಂದ್ಸಲ ಅವರಿಗೆ ರೇಟ್ ಸಿಗುತ್ತೆ. ಮತ್ತೆ ಏನಿದೆ, ಇವೆಲ್ಲ ನೀವು ಟೊಮ್ಯಾಟೊ ಅಲ್ಲಿ ಯಾವುದೇ ತರಕಾರಿ ಬೆಳೆಯೋಕೆ ಮಾರುಕಟ್ಟೆ ವ್ಯವಸ್ಥೆ ಇರಬೇಕು. ನಾ ಎಲ್ಲರ ಹಳ್ಳಿಯಾಗ ನಾ ಮೆಣಸಿನಕಾಯಿ ಬೆಳೆದೆ ದೊಡ್ಡ ಸ್ಕೇಲಲ್ಲಿ ನನ್ನ ರೇಟ್ ಬರಲಿಲ್ಲ ಅಂದ್ರೆ ಆಗಲ್ಲ. ನಿಮಗೆ ಅಲ್ಲಿ ಮಾರ್ಕೆಟ್ ಫೆಸಿಲಿಟಿ ಇರಬೇಕು, ಮತ್ತೆ ದೊಡ್ಡ ದೊಡ್ಡ ಸಿಟಿಯ ರಸ್ತೆ ಮಾರ್ಗ ಇರಬೇಕು, ಅಲ್ಲಿ ಖರೀದಿದಾರನು ನಿಮ್ಮ ಹೊಲಕ್ಕೆ ಬರ್ತಾಕ್ತಾರ, ಪ್ಲ್ಯಾನ್ ಮಾಡ್ಕೊಂಡು ನೀವು ಬೆಳೆದ್ರೆ ಖಂಡಿತ ನೀವು ಆದಾಯ ತಗೋತೀರಿ. ಈ ವರ್ಷ ನೋಡ್ರಿ, ಈಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು ರೈತರು ಮತ್ತೆ ಪಾಲಿತಿನ್ ಮಲ್ಚ್ ಹಾಕಿ ಮೆಣಸಿನ ಅಗಿ ಹಚ್ಚಿದ್ದಾರೆ. ಈಗ ಹಸಿ ಮೆಣಸಿನಕಾಯಿ ರೇಟು 100 ರಿಂದ 130 ರೂಪಾಯಿ ಕೆ ಜಿ ಇದೆ. ಯಾವ ರೈತ ಕಷ್ಟಪಟ್ಟು ಸ್ವಲ್ಪ ಒಳ್ಳೆಯ ಶ್ರಮ ವಹಿಸ್ತಾನ ಅಂಥವ್ರಿಗೆ ಖಂಡಿತ ಕೈ ಬಿಡೋದಿಲ್ಲ. ಅದೇ ನಾವು ಈರುಳ್ಳಿ ಬೆಳೆ ಬಂದಾಗ ಯಾವಾಗೂ ಒಂದು 5 ವರ್ಷಗೊಂದು 6 ವರ್ಷಗೊಂದು 75 ರೂಪಾಯಿ KG 100 ರೂಪಾಯಿ KG ಈರುಳ್ಳಿ ಆಗ ಎಲ್ಲರೂ ಈರುಳ್ಳಿ ಹಾಕ್ಬಿಡೋದು. ಈರುಳ್ಳಿ ಅಷ್ಟು ರೇಟ್ ಕಡಿಮೆ ಆಗಿದ್ರು ಈರುಳ್ಳಿ ಬೀಜದ ರೇಟ್ ಕಮ್ಮಿ ಆಗಿಲ್ಲ. 2,500 ಹಿಡಿದು 4,000 ರೂಪಾಯಿ KG ತನೂ ಉಳ್ಳಾಗಡ್ಡಿ ಬೀಜವನ್ನು ಮಾರಿ ಇವತ್ತು ಎಲ್ಲರೂ ಉಳ್ಳಾಗಡ್ಡಿ ಹಚ್ಚಿದ್ದಾರೆ. ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವ ಏನಾದರೂ ಅಪ್ಪಿತಪ್ಪಿ ಹೈದರಾಬಾದ್ ಮಾರ್ಕೆಟು ಬೆಂಗಳೂರು ಮಾರ್ಕೆಟು ಹೋದ್ರೆ ಆ ಲಾರಿಗೆ ಬಾಡಿಗೆ ಸಹಿತ ಅವನಿಗೆ ಸಿಗ್ತಾ ಇಲ್ಲ. ಅದಕ್ಕೆ ರೈತರಿಗೆ ನಾನೇನು ವಿನಂತಿಸೋದು, ನಾವು ಬೇಗ ಶ್ರೀಮಂತ ಆಗಬೇಕು, ಬೇಗ ನನ್ನ ಸಾಲ ತೀರಿಸ್ಕೋಬೇಕು ಅನ್ನೋದು ಆ ಕಲ್ಪನೆಯಲ್ಲಿರಬೇಡ್ರಿ. ನಿಮ್ಮ ಇರ್ತಕ್ಕಂಥ 5 ಎಕರೆ 6 ಎಕರೆ ಹೊಲದಲ್ಲಿ 2 ಎಕರೆ ಒಂದೊಂದು ಕ್ರಾಪ್ ಹಾಕಿ, ಒಂದು ಕ್ರಾಪ್ ಹೋದ್ರೂ ಇನ್ನೊಂದು ಕ್ರಾಪ್ದಲ್ಲಿ ಆದಾಯ ಬರುತ್ತೆ ಅನ್ನೋದು ನಿಮ್ಗೆ ಗ್ಯಾರಂಟಿ ಇರುತ್ತೆ. ನಾವೆಷ್ಟೋ ರೈತರ ತರಬೇತಿ ಕೇಂದ್ರದಲ್ಲಿ ಹೋದಾಗ ರೈತರಿಗೆ ಸಮಗ್ರ ಕೃಷಿ ಅಭಿವೃದ್ಧಿ IFS ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ನಾವು ಅಂತಿದ್ದೇವೆ. ಎಲ್ಲನೂ ಬರೀ ನೀವು ತರಕಾರಿ ಬೆಳೆಯೋದೊಂದೇ ಅಲ್ಲ, ಬರೇ ಫೀಲ್ಡ್ ಕ್ರಾಪ್ಸ್ ಬೆಳೆಯೋದೊಂದೇ ಅಲ್ಲ, ಎಲ್ಲನೂ ಇರಬೇಕು. ರೈತಂದ ಮೇಲೆ ದನ ಕರುಗಳಿರಬೇಕು, ಕುರಿ ಸಾಕಾಣಿಕೆ ಇರಬೇಕು, ಕೋಳಿ ಸಾಕಾಣಿಕೆ ಇರಬೇಕು, ಒಂದು ಚೊಕ್ಕದಾಗ ಒಂದು ಕೃಷಿ ಹೊಂಡ ಇರಬೇಕು. ಅಂದಾಗ ಮಾತ್ರ ಅವನಿಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಹೆಂಗೆ ನಮ್ಮ ಸರ್ಕಾರಿ ನೌಕರಿಗೆ ತಿಂಗಳ ತಿಂಗಳ ಸಂಬಳ ಹೆಂಗೆ ಬರುತ್ತೆ ಆ ಥರ ಎಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ರೈತರಿಗೂ ಒಂದಿಲ್ಲ ಒಂದರಿಂದ ದಿನ ಆದಾಯ ಬರ್ತಾ ಇರುತ್ತೆ. ಅವನದು ಕೃಷಿದೂ ಒಳ್ಳೆ ಲಾಭದಾಯಕದಲ್ಲಿ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಮಾಡಿದ್ರೆ ರೈತ ಇವಾಗ ಬದುಕಬಹುದು. ಇಲ್ಲ ನಂದು 50 ಎಕರೆ ಇದೆ, ನಾ ಬರೀ 50 ಎಕರೆ ತೊಗರಿ ಹಾಕ್ತೀನಿ, ಇಲ್ಲ ನಾ 50 ಎಕರೆ ಕಬ್ಬು ಹಚ್ತೀನಿ ಅಂದ್ರೆ ಹೊಲ ಮಾರ್ಕೋಬೇಕಾಗ್ತದ ವಿನ ಹೊಲ ತಗೊಳಕ್ಕಾಗಲ್ಲ. ರೈತ ರೈತಾಗೇ ಇರಬಾರ್ದು, ರೈತ ವಿಜ್ಞಾನಿ ಆಗಬೇಕು, ರೈತ ಬಿಸ್ನೆಸ್ ಮ್ಯಾನ್ ಆಗಬೇಕು, ವ್ಯಾಪಾರಸ್ಥನಾಗಬೇಕು. ಅಂದಾಗ ಮಾತ್ರ ರೈತ ಬದುಕ್ತಾನೆ. ಇವಾಗ ನೋಡಿರ್ಬೇಕು, ನಾವೆಷ್ಟೇ ವಿಜ್ಞಾನಿಗಳು ಹೇಳ್ತಿರ್ತೀವಿ, ಡಾಕ್ಟರ್ಗಳಾಗಿರ್ತಾರ, ಇಂಜಿನಿಯರ್ಗಳಾಗಿರ್ತಾರ, ಎಷ್ಟೇ ಗಳಿಸ್ತು ಮತ್ತೆ ಒಂದಾನೊಂದು ದಿವಸ ಮತ್ತೆ ಭೂಮಿ ಖರೀದಿ ಮಾಡ್ತಾನ, ಮತ್ತೆ ಈ ನಮ್ಮ ಕೃಷಿಗೆ ಬರ್ತಾನ. ಅದಕ್ಕೆ ನಾವು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲಂತ ತಿಳ್ಕೊಂಡು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಎಂಬ್ಲಮ್ನಲ್ಲಿ ಸ್ಲೋಗನ್ ಇದೆ, ನಾವು ಎಷ್ಟೇ ಗಳಿಸ್ತು ಮತ್ತೆ ನಾವು ಭೂಮಿ ತಾಯಿ ಮೇಲೆ ಅವಲಂಬನೆ ಆಗಿರ್ತೀವಿ. ಇದು ಭೂಮಿ ತಾಯಿ ಎಂದು ನಮಗೆ ಕೈ ಕೊಡಲ್ಲ, ಬಟ್ ವ್ಯವಸ್ಥಿತವಾಗಿ ವೈಜ್ಞಾನಿಕ ಪದ್ಧತಿಯಲ್ಲಿ ಮತ್ತು ನಾವು ಏನು ವಿಜ್ಞಾನಿಗಳು ಹೇಳ್ತೀವಿ, ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಕೈಪಿಡಿಯಲ್ಲಿ ಏನು ಶಿಫಾರಸು ಮಾಡಿದ್ದಾರೆ ಆ ಪ್ರಕಾರ ನೀವು ಯಾವುದೇ ಒಂದು ಬೆಳೆ ಬೆಳೆದ್ರೆ ಖಂಡಿತ ನೀವು ರೈತರು ಆದಾಯ ಪಡ್ಕೊಳ್ಬೋದಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸ್ತೇನೆ. ಡಾಕ್ಟ್ರೇ, ಮಳೆ ನೀರಿನ ಸಂಗ್ರಹದ ಬಗ್ಗೆ ತಾವು ಬಹಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ನಮ್ಮ ರೈತರು ಯಾವಾಗ ಮಳೆ ಸಿಗ್ತದೆ, ವಿಶೇಷವಾಗಿ ಅವಕಾಳಿ ಮಳೆಗಳೇನ ಬರ್ತಾ ಇರ್ತಾವ, ಇಂಥ ಸಂದರ್ಭದೊಳಗೆ ಅವರು ನೀರನ್ನು ಹಿಡಿದಿಡುವಂಥ ಒಂದು ಕೆಲಸ ಮಾಡಬೇಕು. ಯಾವ್ಯಾವ ಪದ್ಧತಿಗಳು ತಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಅವರು ಮಳೆ ನೀರನ್ನು ತಮ್ಮ ಹೊಲದೊಳಗೆ ಹಿಡಿಬಹುದು, ಮತ್ತು ಮುಂದಿನ ಸೀಸನ್ನೊಳಗೆ ಮುಂದಿನ ಹಂಗಾಮಿನೊಳಗೆ ಎಷ್ಟರ ಮಟ್ಟಿಗೆ ಅವರಿಗೆ ಬೆಳೆಗಳಿಗೆ ಇದು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ಈಗ ನೋಡ್ರಿ, ಎಕ್ಸಾಂಪಲ್ ಹಾಸನದಲ್ಲಿ ಹೋರ್ ನೀವು, ಹಾಸನದಲ್ಲಿ ರೈತರು ಬಹಳ ಬುದ್ಧಿವಂತರು. ಈಗ ನಾವು ಭರಣಿ ಮಳೆ ಅಂತೀವಲ್ಲ, ಅವರು ಭರಣಿ ಮಳೆ ಬಿದ್ದ ತಕ್ಷಣ ಅವರು ಆಲೂಗಡ್ಡೆ ಹಾಕ್ತಾರೆ. ಆಲೂಗಡ್ಡೆ ಬೀಜ ನೀವು ಪಂಜಾಬ್ಲಿಂದ ಉತ್ತರ ಪ್ರದೇಶದಿಂದ ಹಾಕ್ಬೇಕಂದ್ರೆ ಮಿನಿಮಮ್ 2,000 ರಿಂದ 2,500 ರೂಪಾಯಿ ಕುಂಟಲ್ ಬೀಳುತ್ತೆ. ಬಟ್ ಆ ರೈತರು ಏನು ಮಾಡ್ತಾರೆ, ಕೋಲಾರದಲ್ಲಿ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಆಲೂಗಡ್ಡೆ ಬೆಳೀತಾರೆ. ಅಲ್ಲಿ ಮಾರ್ಕೆಟ್ಗೆ ಹೋಗಿ APMC ಮಾರ್ಕೆಟ್ಗೆ ಹೋಗಲಿ ಹಸಿರುಗಡ್ಡೆ ಅಂತ ಸಿಗ್ತದೆ, ಅಂದ್ರೆ ಅದು ರಿಜೆಕ್ಟೆಡ್, ಅದು 100 ರೂಪಾಯಿಗೆ ಒಂದು ಚೀಲನು ಹಂಗೆ ತರ್ತಾರೆ. ಅದು ಅಂಥ ರಿಜೆಕ್ಟೆಡ್ ಅದು ಹಸಿರುಗಡ್ಡೆ ತಂದು ಅವ್ರೇನು ಮಾಡ್ತಾರೆ, ಅದು 1-1.5 ತಿಂಗಳ ತನಕ ಅದು ನಾವು ಇಂಗ್ಲೀಷ್ನಲ್ಲಿ ಡಾರ್ಮೆನ್ಸಿ ಪೀರಿಯಡ್ ಅಂತಿದೆ, ಅದು ಬೇಗ ಮೊಳಕೆ ಹೊಡೆಯಲ್ಲ, 1.5 ತಿಂಗಳ ಆದಮೇಲೆ ಅದು ಮೊಳಕೆ ಹೊಡಿತದೆ. ಆ ಮೊಳಕೆ ಹೊಡೆದಿದ್ದು ಏನು ಮಾಡ್ತಾರೆ, ಯಾವಾಗ ನಾವು ಭರಣಿ ಮಳೆ ಬೀಳ್ತದೆ ಪಟ್ ಅಂತ ಅವರು ರೈತರು ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮಾಡಿ ಈಗೇನು ಮಳೆ ನೀರನ್ನು ಶೇಖರಿಸಿಕೊಂಡಿರ್ತಾರಲ್ಲ ಕೃಷಿ ಹೊಂಡದಲ್ಲಿ, ಅದಲ್ಲ ಅಕಸ್ಮಾತ್ ಮಳೆ ಏನು ಬರಲಿಲ್ಲ ಅಂದರೆ ಒಂದು ನೀರು ಕೊಡ್ತಾರೆ. ಒಂದು ನೀರು ಕೊಟ್ಟರೆ ಸಾಕು, ಮತ್ತೆ ಜೂನಲ್ಲಿ ಮೇ ಕೊನೆಯ ವಾರದಲ್ಲಿ ಮಳೆ ಬರ್ತದೆ, ಮತ್ತೆ ಆ ಮಳೆ ಆಶ್ರಯದಲ್ಲೇ ಆ ಬೆಳೆ ತಗೊಳ್ತಾರೆ. 70-75 ದಿವಸಕ್ಕೆ ಅದು ಕ್ರಾಪ್ ತಗೋತಾರೋ. ಅವಾಗ ಜೂನ್ ಎಂಡು ಜುಲೈದಲ್ಲಿ ಫ್ರೆಶ್ ಆಲೂಗಡ್ಡೆ ಎಲ್ಲಿ ಸಿಗಲ್ಲ ನಿಮಗೆ, ನಾವೆಲ್ಲ ಅದು ಸ್ಕಿನ್ ಔಟು ಹಂಗೆಲ್ಲ ಆಗಿದೆ. ಅದು ಕೂಡ 2,000-2,500 ರೂಪಾಯಿ ಕುಂಟಲ್ ಹಂಗೆ ಮಾರ್ತದೆ. ಮತ್ತು ಅದನ್ನು ಮಾರ್ಕೊಂಡು ಏನು ಮಾಡ್ತಾನೆ ರೈತ, ಸೈಮಲ್ಟೇನಿಯಸ್ ಆಗಿ ರಾಗಿ ನರ್ಸರಿ ಮಾಡ್ಕೊಂಡಿರ್ತಾನೆ. ಆ ನಾರ್ಮಲ್ ಮಳೆಗಳು ಬರ್ತದೆ ಬಂದ ತಕ್ಷಣ ಏನು ಮಾಡ್ತಾನೆ, ಆ ರಾಗಿ ನಾಟಿ ಮಾಡಿಬಿಡ್ತಾನೆ. ಆಲೂಗಡ್ಡೆ ಬೆಳೆ ತಕ್ಕೊಂಡು ರಾಗಿ ನಾಟಿ ಮಾಡ್ತಾನೆ. ಈ ಥರ ಅಡ್ವಾನ್ಸ್ ಬಂದಿದ್ದ ಮಳೆಯನ್ನು ನೀರು ಸಂಗ್ರಹಣೆ ಮಾಡಿಕೊಂಡು ಮತ್ತೆ ಅಲ್ಪಾವಧಿ ಬೆಳೆಗಳನ್ನು ಬಿತ್ತನೆ ಮಾಡಿ ಮತ್ತೆ ಎರಡನೇ ಬೆಳೆ ಕೂಡ ತೊಳ್ತಾರೆ. ಇಲ್ಲಿ ಸಾಕಷ್ಟು ರೈತರು ನಾವು ನೋಡ್ತಿದ್ದೇವೆ, ನಮ್ಮ ಚಿಂಚೋಳಿ ತಾಲೂಕು ಆಗಿರ್ಬೋದು, ಈಗ ಬೀದರ್ ಸುತ್ತಮುತ್ತ ಆಗಿರ್ಬೋದು, ಯಾವಾಗ ಈಗ ಬೇಗ ಮಳೆ ಆಗುತ್ತೆ ಅಲ್ಲಿ ಎಳ್ಳು ಹಾಕ್ತಾರೆ, ಆಮೇಲೆ ಹೆಸರು ಹಾಕ್ತಾರೆ, ಅವು ಬೇಗ ಬರ್ತಾವೆ. ಈವನ್ ಅಲಸಂದಿ ಹಾಕ್ತಾರೆ, ಅವು ಬೇಗ ಬಿತ್ತನೆ ಮಾಡಿ 60-70 ದಿವಸನ ಕಟಾವ್ ಮಾಡಿಬಿಟ್ಟು ಮುಂದೆ ರಬ್ಬಿ ಜವಾರ್ ಹಾಕ್ತಾರ, ಕುಸುಬಿ ಹಾಕ್ತಾರ. ಈ ಥರ ಮಳೆ ಆಶ್ರಯದಲ್ಲಿ ಎರಡು ಬೆಳೆಯನ್ನು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಸಣ್ಣ ಸಣ್ಣ ರೈತರು ತಗೋತ. ಇವತ್ತು ನೀವು ಎಳ್ಳು ನೋಡಿರ್ಬೇಕು, ಎಳ್ಳಿನ ಏರಿಯಾ ಅಂತೂ ಭಾಳ ಕಡಿಮೆ ಆಗಿದೆ, 10-15,000 ರೂಪಾಯಿ ಕ್ವಿಂಟಲ್ ಅದು. ಈಗೇನು ಇವು ಸಣ್ಣ ಸಣ್ಣ ರೈತರಾದಲ್ಲ, ಇವ್ರು ಯಾವಾಗ ಮಳೆ ಬೇಗ ಆಗುತ್ತೆ ಅವಾಗ ಬಿತ್ತಿ ಅದು ಭಾಳ ಮಳೆ ಆಶ್ರಯದಲ್ಲೇ ಬೆಳೀತಾರೆ, ಅದು ಒಳ್ಳೆಯ ಇಳುವರಿ ಕೂಡ ತೊಳ್ತಾ ಇದ್ದಾರೆ ರೈತರು. ದೊಡ್ಡ ದೊಡ್ಡ ರೈತರು ಅವ್ರದೇ ಆದಂಥ ಸಮಸ್ಯೆ ಇರ್ತದೆ. ಮತ್ತು ಬೇರೆ ಕ್ರಾಪ್ ರೆಗ್ಯುಲರ್ ಆಗಿ ಮಾನ್ಸೆಟ್ ಆನ್ಸೂನ್ ಆದಾಗೆ ಮಾತ್ರ ಸಾಮಾನ್ಯವಾಗಿ ಬೆಳೆ ಸೋಯಾಬೀನ್ ಆಗಿರ್ಬೋದು ಇಂಥ ಬೆಳೆಗಳನ್ನು ಬೆಳೀತಾರೆ. ಬಟ್ ಸಣ್ಣ ಹಿಡುವಳಿದಾರರೆ ಇದು ಬೇಗ ಮಳೆ ಬಂದಿದ್ದು ಶೇಖರಣೆ ಮಾಡಿಕೊಂಡು ಬಿತ್ತೋದು ಮಾಡೋದು ಭಾಳ 70% ಸಣ್ಣ ಹಿಡುವಳಿ ರೈತರೇ ಈ ಎಲ್ಲ ಅಲ್ಪಾವಧಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಉದಾಹರಣೆಗಳಿದ್ದು ಅಂತಂದ್ರೆ ನಮ್ಮ ರೈತರಿಗೆ ಒಂದು ಸ್ಫೂರ್ತಿ ಬರ್ತದೋ, ಅಲ್ಲಿ ಈ ತರ ಮಾಡ್ತಾ ಇದ್ದಾರೆ, ನಾವು ಅಲ್ಪಾವಧಿ ಬೆಳೆಗಳನ್ನ ಬೆಳೆದು ಈ ನೀರನ್ನ ನಾವು ಉಪಯೋಗ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ವಿಚಾರ ಏನ್ ಹೇಳಿದ್ರಿ, ಬಹಳ ಒಳ್ಳೆ ವಿಚಾರ ಡಾಕ್ಟ್ರೆ. ಈಗ ನಮ್ಮ ರೈತರಿಗೆ ಜ್ಞಾನ ಬೇಕು ಅನ್ನುವಂತಹ ಒಂದು ವಿಚಾರ ಬಂದಾಗ ತಾವು ಹೇಳಿದ್ರಿ ಕೈಪಿಡಿಗಳನ್ನ, ಆಮೇಲೆ ವಿಶ್ವವಿದ್ಯಾಲಯ ಏನು ಪ್ರಕಟಣೆ ಮಾಡಿದ ಅದನ್ನ ನೋಡಿಕೊಂಡು ಅವರು ಕೃಷಿ ಮಾಡಿದ್ರೆ ಬಹಳ ಒಳ್ಳೇದು ಅನ್ನುವಂಥದ್ದು. ಈಗ ತಮ್ಮಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಏನು ಬರ್ತಾವ, ಅದರ ಕೈಪಿಡಿಗಳು ಲಭ್ಯ ಅದಾವ ಹೆಂಗ, ನಮ್ಮ ರೈತರು ಯಾವ ರೀತಿ ಸಂಪರ್ಕ ಮಾಡಬೇಕು ತಮಗೆ ಅಂತ? ಈಗ ನಮ್ಮ ಕಾಲೇಜಿಗೆ ಡೈರೆಕ್ಟ್ ಬಂದ್ರೆ ನಮ್ಮಲ್ಲಿ ತೋಟಗಾರಿಕಾ ವಿಸ್ತರಣಾ ಘಟಕ ಅಂತ ತಿಳ್ಕೊಂಡಿದೆ. ಅದರಲ್ಲಿ ಯಾರು ರೈತರು ಬಂದು ಕೇಳಿದ್ರು, ನಾವು ತೋಟಗಾರಿಕಾ ಕೈಪಿಡಿ 200 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ತೋಟಪಟ್ಟಿಗಳು ಬೆಳೆ ಆಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಹಣ್ಣಿನ ಬೆಳೆಗಳಾಗಿರ್ಬೋದು, ಎಲ್ಲಾದರೂ ಅದರ ಬೇಸಾಯ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಎಲ್ಲ ಅದರಲ್ಲಿ ಬರೆದಿದ್ದಾರೆ. ನೀವು ಯಾವುದೇ ರೈತರು ಫೋನ್ ಮಾಡಿ ಕೇಳಿದ್ರು ಅಥವಾ ಇಲ್ಲೇ ಬಂದು ನೀವು ಕಲೆಕ್ಟ್ ಮಾಡ್ಬೋದು. ಅದು ಅಲ್ಲೇ ಬೀದರ್ದಲ್ಲಿ ಇನ್ನು ಕೃಷಿ ವಿಜ್ಞಾನ ಕೇಂದ್ರ ಕೂಡ ಇದೆ. ಅಲ್ಲಿ ಈಗ ಬೇರೆ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂಥ ಕೈಪಿಡಿಗಳು ಮತ್ತು ತಾಂತ್ರಿಕ ಕೈಪಿಡಿಗಳು ಕೂಡ ನೀವು ಹತ್ರ ಅವರ ತೆಗೆದುಕೊಳ್ಬೋದು. ಮತ್ತು ನಾನು ಇವತ್ತಿಗೆ ನೋಡಿರ್ಬೇಕು, ನೀವು ರೈತರು ದನ ಕರುಗಳನ್ನು ಸಾಕೋದು ಮರಿಬಾರ್ದು. ಈಗ ನಾವೇನಾಗಿದೆ, ಈಗ ನಾನು ಒಬ್ಬ ರೈತನೇ, ರೈತನ ಮಗನೇ, ಈಗ ನನಗೇ ಇಲ್ಲ ಈಗ FIM. ಈಗೇನು ಸಗಣಿ ಗೊಬ್ಬರ ಬೇಕಂದ್ರೆ ಒಂದು 60-70 ಕಿಲೋಮೀಟ್ರ್ ಬೀದರ್ಲಿಂದ ನಮ್ಮೂರಿಗೂ ಒಯ್ಯೋ ಪರಿಸ್ಥಿತಿ ಅಂತ ಬಂದಿದೆ. ಅದು ಈಗ ಬಂಗಾರಕ್ಕಿಂತ ಕಾಸ್ಟ್ಲಿ ಆಗಿದೆ. ಈಗ ನೀವು ಒಂದು ಟ್ಯಾಕ್ಟ್ರ್ ನಾವು ಗೊಬ್ಬರ ಖರೀದಿ, ಒಳ್ಳೆಯ ಗೊಬ್ಬರ ಖರೀದಿ ಮಾಡ್ಬೇಕಂದ್ರೆ 3,000 ಕೆಳಗಡೆ ಎಲ್ಲಿ ಸಿಗಲ್ಲ ನಿಮಗೆ. ಅದಕ್ಕಿಂತವೆಲ್ಲ ರೈತರೇ ನೀವು ಎಲ್ಲ ಒಂದು ಒಗ್ಗಟ್ಟಾಗಿ ನಿಮ್ಮ ನಿಮ್ಮ ಅಣ್ಣತಮ್ಮದಿರೇ ಕೂಡಿ ಒಟ್ಟಿಗೆ ಸಾಕಿ ಒಟ್ಟಿಗೆ ಅವುಗನ್ನು ಮೇಯಿಸೋದು ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ. ನೀವೇನೇ ಊಟ ತಿಂಡಿ ಮನೆ ಬೇರೆ ಮಾಡಿದ್ರು, ದನ ಕರುಗಳು ಕುರಿಗಳು ಒಟ್ಟಿಗೆ ಸಾಕಿದ್ರೆ ನಿಮ್ಮ ಲೇಬರ್ಲಿಂದ ಉಳಿತಾಯ ಆಗುತ್ತೆ, ಮತ್ತು ಅದೇ ಗೊಬ್ಬರನ್ನು ನಿಮ್ಮ ಭೂಮಿ ತಾಯಿಗೆ ಹಾಕ್ಬೋದು. ಈಗೆಲ್ಲನೂ ನಾವು ಹೊರಗಡೆ ಖರೀದಿ ತಂದು ನಾವು ಹಾಕಿದ್ರೆ ನಾವು ರೈತರಿಗೆ ಏನೂ ಉಳಿಯಲ್ಲ. ದಯವಿಟ್ಟು ನಾ ರೈತರಲ್ಲಿ ವಿನಂತಿ ಮಾಡ್ಕೋತೀನಿ, ಆದಷ್ಟು ಎತ್ತುಗಳು ಇಡ್ರಿ, ದನ ಕರುಗಳು ಇಡ್ರಿ, ಈಗೇನು ಟ್ಯಾಕ್ಟರ್ಲಿಂದ ಉಳುಮೆ ಮಾಡೋ ಪದ್ಧತಿಯನ್ನು ಕಡಿಮೆ ಮಾಡಿರಿ. ಯಾಕಂದ್ರೆ ಫ್ಯೂಯಲ್ ಕಾಸ್ಟ್ ಡೀಸೆಲ್ ಭಾಳ ಪ್ರತಿ ದಿವಸಕ್ಕೆ ರೇಸ್ ಆಗ್ತಾ ಇದೆ. ಆ ರೇಟಿಗೆ ನೀವು ಮೇಂಟೈನ್ ಮಾಡೋದಕ್ಕೆ ನಿಮಗೆ ಆ ಇಳುವರಿಗೆ ನಿಮಗೇನು ಉಳಿಯಲ್ಲ. ಗಳಿಸಿದ್ದೆಲ್ಲ ಉಳುಮೆದಲ್ಲೇ ಹಾಕುವ ಪರಿಸ್ಥಿತಿ ಕಾಲ ಬಂದಿದೆ ಆಲ್ರೆಡಿ. ದಯವಿಟ್ಟು ಈ ವೈಜ್ಞಾನಿಕ ಪದ್ಧತಿಯಲ್ಲಿ ಸಾಕಷ್ಟು ಈಗ ಯಾರಾದರೂ ಈ ತರಕಾರಿ ಬೆಳೆಗಳು ಹಸ್ತರ ಅಂದ್ರೆ ಈಗ ನಾವೆಲ್ಲ ಬೀದರ್ ಸುತ್ತಮುತ್ತ ನೋಡ್ತಿದ್ದೇವೆ, ಪ್ರತಿಯೊಬ್ಬರನ್ನು ಪಾಲಿಥೀನ್ ಮಲ್ಚ್ ಮಾಡಿ ಎತ್ತರದ ಬೋಧ ಮಾಡಿ ಹಸ್ತಾ ಇದ್ದಾರೆ. ಅದರಿಂದ ಎಷ್ಟೋ ನೀವು ಕಳೆ ನಿಯಂತ್ರಣ ಮಾಡ್ಬೋದು. ಮತ್ತು ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಕೊಡ್ತಾ ಇದ್ದಾರೆ ತೋಟಗಾರಿಕೆ ಬೆಳೆಗಳಿಗೆ. 90% ಡ್ರಿಪ್ ಹನಿ ನೀರಾವರಿ ಕೊಡ್ತಾ ಇದ್ದಾರೆ, ಅಂತ ಡ್ರಿಪ್ ಲೈನನ್ನು ಅಳವಡಿಸ್ರಿ. ಅವೆಲ್ಲ ಹಾಕಿದ ತಕ್ಷಣವೇ ನೀವು ಒಂದು ಬೆಳೆ ಎರಡು ಬೆಳೆ ಮಡಿಚಿಡಬೇಡ್ರಿ, ಅದನ್ನು ಮೇಂಟೈನ್ ಮಾಡಿರಿ. ಮೇಂಟೈನ್ ಮಾಡಿ 5-6 ವರ್ಷಗಳನ್ನು ಉಪಯೋಗಿಸ್ಕೊಂಡಾಗ ಮಾತ್ರ ಅದು ನಿಮಗೆ ಖಂಡಿತ ಲಾಭದಾಯಕ ಆಗುತ್ತೆ. ಸರ್ಕಾರದಿಂದ ಏನು ಸೌಲಭ್ಯ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾವ ಅದು ಒಳ್ಳೆ ರೀತಿಯಿಂದ ಸದುಪಯೋಗ ಪಡಿಸ್ಕೊಂಡ್ರೆ ಖಂಡಿತ ನಿಮಗೆ ಈ ಕೃಷಿಯಿಂದ ಲಾಭದಾಯಕವಾಗಿರ್ತೀರಿ. ಲಾಭದಾಯಕ ಇರಲಿಲ್ಲ ಅಂದರೂ ಸಾಲ ಮಾಡಲಾರ್ದಂಗೆ ನಿಮ್ಮ ಹಿರಿಯರಿದ್ದ ಆಸ್ತಿಯನ್ನು ಉಳಿಯರಿಟ್ಕೊಂಡು ಹೋಗ್ತೀರಂತ ನಾ ಈ ಸಂದರ್ಭದಲ್ಲಿ ಹೇಳ್ಬೋದು. ಡಾಕ್ಟ್ರೆ, ತಾವು ನಮ್ಮ ರೈತರಿಗೆ ಹಣ್ಣಿನ ಸಸಿಗಳ ಬಗ್ಗೆ ಹೇಳಿದ್ರಿ. ಈಗ ಯಾರಾದರೂ ಹಣ್ಣಿನ ಬೆಳೆಗಳನ್ನು ಬೆಳಿಬೇಕು ಅನ್ನುವಂಥವ್ರು ಯಾವಾಗ ತಮಗೆ ಸಂಪರ್ಕ ಮಾಡಬೇಕು, ಮತ್ತು ಇಷ್ಟು ಹಣ್ಣಿನ ಸಸಿಗಳು ನಮಗೆ ಬೇಕಾಗಿದ್ದಾವ, ಈ ತಳಿಯ ಸಸಿಗಳು ಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಏನದ, ಬೇಡಿಕೆ ಏನದಲ್ಲ, ಅದು ಯಾವಾಗ ಕೊಡಬೇಕಂತೀರಿ ಅವರು? ಈಗ ರೈತರು ಇವಾಗ ಬಂದು ಕೊಡ್ಬೋದು. ಇವಾಗ ಬಂದು ನೀವು ಬೇಡಿಕೆ ಕೊಡದೇ ಇದ್ದರೂ ನಾವು ಸುಮಾರು 1,000 ಸಸಿಗಳನ್ನು ತಯಾರಿಸ್ತಿದ್ದೇವೆ. ಈ ಮ್ಯಾಗೋದಲ್ಲಿ ಬೇಕು ಕೇಸರ್ ಭಾಳ ಡಿಮ್ಯಾಂಡ್ ಇದೆ. ನಾವು ಆಲ್ರೆಡಿ ಒಂದು 10,000 ಸಸಿಗಳನ್ನು ನಾವು ಗ್ರಾಫ್ಟಿಂಗ್ ಮಾಡಿಸಿದ್ದೇವೆ. ಈಗ ಅದು ಮುಂದೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ತಗೊಂಡು ಇಲ್ಲಿಗೆ ಬಂದು ರೈತರು ಹೋಗ್ತಾರೆ. ಮತ್ತು ಸುವಾಸನೆ ಅನ್ನೋ ತಗೊಂಡು ಕರಿಲೀಫ್ ಕರಿಬೇವು ಈಗ ನೀವು ಮಾರ್ಕೆಟಲ್ಲಿ ಕೇಳ್ಬೋದು, ಈಗ 100-150 ರೂಪಾಯಿ KG ಆಗಿದೆ, ಸಿಗ್ತಾ ಇಲ್ಲ ಅದು. ಅದ್ರ ಸಸಿಗಳು ಸಿಗ್ತಾವೆ. ಮತ್ತು ನಿಂಬೆಹಣ್ಣಿನ ಸಸಿಗಳು ಕೂಡ ನಾವು ತಯಾರಿಸ್ತಾ ಇದ್ದೀವಿ. ಮತ್ತು ಅತೀ ಮುಖ್ಯವಾಗಿ ಜಮ್ನಿರಳೆ ಅಂತ ಕೇಳಿರ್ಬೋದು. ಅದು ಎಲ್ಲ ಈಗ ಮೆಡಿಸಿನಲ್ ವ್ಯಾಲ್ಯೂ ಗೊತ್ತಾಗಿದೆ. ಸಾಕಷ್ಟು ಸಿಟಿಯಲ್ಲಿರ್ತಕ್ಕಂಥ ನಮ್ಮ ನಾಗರಿಕರು ಭಾಳ ಡಿಮಾಂಡ್ ಮಾಡಿ 100-150 ರೂಪಾಯಿ ಕೆ ಜಿ ಕೊಟ್ಟನು ಆ ಹಣ್ಣನ್ನು ಸೇವನೆ ಮಾಡ್ತಾ ಇದ್ದಾರೆ. ಅವು ಜಾಮೂನ್ ಸೀಡ್ಲಿಂಗ್ ಕೂಡ ನಾವು 5,000-6,000 ಮಾಡ್ತಾ ಇದ್ದೀವಿ. ನೀವು ಹೆಚ್ಚಿಗೆ ಬೇಕಂದ್ರೂ ನಾವು ಮಾಡಿಕೊಡ್ತಿದ್ದೇವೆ. ಅದೇ ಥರದ ಜಾಪಳ ಹಣ್ಣು ಅಂತ ನಾವು ಲೋಕಲ್ ಭಾಷೆ ಅಂತೀವಿ. ಅದು ಕೂಡ ಔಷಧಿ ಗುಣಧರ್ಮಗಳನ್ನು ಉಳಿದೆ. ಈಗ ಎಲ್ಲರೂ ಜಾಪಳ ಹಣ್ಣಿನ ಗಿಡವನ್ನು ಆಸ್ ಎ ಕಮರ್ಷಿಯಲ್ ಕ್ರಾಪ್ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ದಾರೆ. ನಾವೆಲ್ಲ ಚಿಕ್ಕೋರಿದ್ದಾಗ ಎಲ್ಲ ಹೊಲ ಸುತ್ತ ದಂಡಿಗೆ 3-4 ಗಿಡ ಇರ್ತೀವಿ. ಅದ್ರಾಗ ಒಂದು ಅರ್ಧ ಮಂಗೆ ತಿಂತೀವಿ, ಅರ್ಧ ನಾವು ತಿಂತಿದ್ದೇವೆ. ಹಂಗಾಗಿಲ್ಲ ಅದು. ಈಗ ಜಾಪಳ ಹಣ್ಣು ಸಿಟಿಯಲ್ಲಿ 100-120 ರೂಪಾಯಿ ಕೆ ಜಿನೂ ಮಾರ್ತಾ ಇದೆ. ಅದ್ರ ಸಸಿ ಕೂಡ ನಾವು ತಯಾರಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ನುಗ್ಗೆ ಗಿಡ, ಡ್ರಮ್ ಸ್ಟಿಕ್ ಅಂತ ನಾವು ಇಂಗ್ಲೀಷ್ನಲ್ಲಿ. ಅದ್ರದ್ದಂತೂ ಅದ್ರ ಎಲೆನೂ ಉಪಯೋಗ ಆಗ್ತಾ ಇದೆ, ಅದರ ಕಾಯಿನೂ ಉಪಯೋಗ ಆಗ್ತಾ ಇದೆ. ಅದು ಕೂಡ ನಾವು ಸಸಿ ನೀವು ಆರ್ಡ್ರ್ ಕೊಟ್ಟರು ಮಾಡ್ತಾ ಇದ್ದೀವಿ. ಅದು ನಾವು ಬೀಜ ಬೇಕಂದ್ರೆ 2,500 ರೂಪಾಯಿಗೆ 1 ಕಿಲೋ ಬೀಜ ನಮ್ಮ ಯೂನಿವರ್ಸಿಟಿಯಲ್ಲಿ ಸಿಗ್ತಾವೆ. ನೀವು ಸಸಿ ಮಾಡಿ ಕೊಡ್ದು 30 ದಿವಸ ಅಡ್ವಾನ್ಸ್ ಹೇಳಿದ್ರೆ ಅದು ಕೂಡ ನಾವು ಸಸಿ ಮಾಡಿ ಕೊಡ್ತಿದ್ದೇವೆ. ಅದ್ರ ಉಪಯೋಗ ತಾವು ಪಡ್ಕೊಳ್ಬಹುದು. ಅಂದ್ರೆ ಹಣ್ಣಿನ ಸಸಿಗಳಾಗಿರ್ಬೋದು ಅಥವಾ ಈ ತರಕಾರಿಗಳು ಎಲ್ಲ ತಮ್ಮಲ್ಲಿ ಲಭ್ಯ ಅದಾವ. ಅಂದ್ರೆ ಎಲ್ಲಿ ತನಕ ಅಂತಂದ್ರೆ ಮೇ ಕೊನೆವರೆಗೂ ಅವರು ಹೇಳ್ಬೋದಾ ಅಥವಾ ಇನ್ನೂ ಟೈಮ್ ಅದನ್ನ ಅವರಿಗೆ? ಅಲ್ಲ, ಇನ್ನೂ ಟೈಮ್ ಇದೆ. ನಮಗಿಂತ ಇಷ್ಟು ಬೇಕಂತ ತಿಳ್ಕೊಂಡು ನೀವು ಹೇಳಿದ್ರೆ, ಎಸ್ಪೆಷಲಿ ಇಂಥ ನುಗ್ಗೆ ಗಿಡ ಅಂಥವು ಭಾಳ ಡೆಲಿಕೇಟ್ ಇರ್ತಾವೆ. ನೀವು ಆರ್ಡ್ರ್ ಕೊಟ್ಟಮೇಲೆ 40-45 ದಿವಸ ಕೊಯ್ಬೇಕು. ಹಂಗೆ ಬಿಟ್ಟರೆ ಅಂದರೆ ಏನಾಗುತ್ತೆ, ಅದು ಮುರಿತಾವೆ, ಅದು ಹೋಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಉಳ್ಕಿದೇನು ಗಿಡಗಳದ ಅವು ಗಟ್ಟಿ ಇರ್ತಾವೆ. ನೀವು ಜೂನ್ನಲ್ಲಿ ಬಂದು ಕೇಳಿದ್ರು ನಾವು ಕೊಡ್ತಿದ್ದೇವೆ. ಇನ್ನೂ ಹೆಚ್ಚಿಗೆ ಡಿಮ್ಯಾಂಡ್ ಬೇಕಂದ್ರೂ ನಾವು ತಯಾರಿಸಿ ನಿಮ್ಗೆ ಕೊಡ್ತಿದ್ದೇವೆ. ಡಾಕ್ಟರ್, ಈಗ ಒಂದು ಸ್ವಲ್ಪ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಅದ. ಈಗ ನಮ್ಮ ಸನ್ನಿವೇಶವನ್ನು ನೋಡಿದ್ರೆ ಇತ್ತೀಚಿನ ದಿವಸದೊಳಗೆ ಕೃಷಿ ಮತ್ತು ತೋಟಗಾರಿಕೆ ಈ ಏನು ಪದವಿ ಕೋರ್ಸ್ಗಳದಾವ, ಇದಕ್ಕೆ ಸಾಕಷ್ಟು ಬೇಡಿಕೆ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅನೇಕರು ತಮ್ಮ ಮಕ್ಕಳನ್ನು ಈ ಕೋರ್ಸ್ಗಳಿಗೆ ಕಳಿಸಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಇದಕ್ಕಾಗಿ ಕಾಯ್ತಾ ಇರ್ತಾರೆ. ಇಂಥವರಿಗೆ ತಮ್ಮ ಸಲಹೆ ಏನು? ಆಮೇಲೆ ಯಾವ ರೀತಿಯಲ್ಲಿ ಪದವಿ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗ್ತದೆ, ಯಾವ್ಯಾವ ಅರ್ಹತೆಗಳು ಇರಬೇಕಾಗ್ತದೆ, ಯಾವಾಗ ಶುರು ಆಗ್ತದೆ ಇದೆಲ್ಲ ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಇದು ರೈತರ ಮಕ್ಕಳಿಗೆ ಬೇಕಾದಂಥ ವಿಷಯ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟು 2008 ಇಸವಿಯಲ್ಲಿ ಸ್ಥಾಪನೆ ಆಯಿತು. ಅದು ಸ್ಥಾಪನೆ ಆಗಿ ಇದು ರಾಜ್ಯಾದ್ಯಂತ ಇದೆ, 27 ಜಿಲ್ಲೆಯಲ್ಲಿ ಒಳಪಟ್ಟಿದೆ. ಮತ್ತು ಇದರ ಕೆಳಗಡೆ 8 ಕಾಲೇಜುಗಳಿದೆ, ತೋಟಗಾರಿಕಾ ಮಹಾವಿದ್ಯಾಲಯ ಕಾಲೇಜ್, ಅದು ಬೀದರ್ನಲ್ಲಿ ಕೂಡ ಒಂದಿದೆ. ಬೀದರ್ ನಮ್ಮ ವಿಶ್ವವಿದ್ಯಾಲಯ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿದೆ 2007. ಈಗ ಸಾಕಷ್ಟು ಹುಡುಗರು ಕಾಲೇಜ್ ಬಗ್ಗೆ ಆಯಿತು, ಈ ಡಿಗ್ರಿ ಬಗ್ಗೆ ಆಯಿತು, ಸಾಕಷ್ಟು ಅಡ್ಮಿಷನ್ ಬರ್ತಾ ಇದ್ದಾರೆ. ಅವಾಗೆಲ್ಲ 30-40 ಹುಡುಗರು ಸೇರ್ತಿದ್ರು. ಈಗ ಡಿಮಾಂಡ್ ನಾವು 100 ಸೀಟ್ ಹಿಡಿದ್ರು ಕೂಡ 100 ಹುಡುಗರು ಬರ್ತಾ ಇದ್ದಾರೆ. ಈಗ ಎಲ್ಲ ಕಾಲೇಜ್ನಲ್ಲೂ 75 ಸೀಟ್ ಅಂತೂ ನಾವು ತೊಗೊಂಡೇ ತೋತೀವಿ. ಮೇನ್ ಕ್ಯಾಂಪಸ್ ಬಾಗಲಕೋಟಲ್ಲಿ ಮಾತ್ರ 150 ಸೀಟನ್ನು ನಾವು ತೊಳ್ತಾ ಇದ್ದೀವಿ. ಇದು ಪ್ರಕ್ರಿಯೆ ಹೆಂಗಿದೆ ಅಂದ್ರೆ, ಇದನ್ನು ಕೂಡ BSc ಹಾರ್ಟಿಕಲ್ಚರು, ಇದೊಂದು ಪ್ರೊಫೆಷನಲ್ ಡಿಗ್ರಿ ಆಗಿದೆ. ಇದು ಹೆಂಗೆ ನೀವು MBBS ಇಂಜಿನಿಯರಿಂಗ್ ಕೋರ್ಸ್ ಹೆಂಗಿದೆ, ಅದೇ ಥರ ಇದನ್ನು ಕೂಡ ನಮ್ಮ ಘನ ಕರ್ನಾಟಕ ಸರ್ಕಾರ, ಇದು BSc ಹಾರ್ಟಿಕಲ್ಚರ್ ಆಗಿರ್ಬೋದು, BSc ಕೃಷಿ ಆಗಿರ್ಬೋದು, ಇದನ್ನು ಒಂದು ಪ್ರೊಫೆಷನಲ್ ಡಿಗ್ರಿ ಅಂತ ಕನ್ಸಿಡರ್ ಆಗಿದೆ. ಈಗೇನು PUC PCMB ಅಂತೀವಲ್ಲ, ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಬಯಾಲಜಿನೇ ತೊಗೊಂಡಿರ್ಬೇಕು, ತೊಗೊಂಡು CET ಕೂತಿರ್ಬೇಕು. ಮತ್ತು ಯಾರು CET ಕುಂದಿರಲಿಲ್ಲ ಅವ್ರಿಗೆ ಬರಲ್ಲ, CET ಕಂಪಲ್ಸರಿ ಕುಂದಿರ್ಬೇಕು. ಮತ್ತು ಈಗ ನಮ್ಮ ಭಾಗದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದವ್ರಿಗೆ ಏನಿದೆ, 371J ಸರ್ಟಿಫಿಕೇಟ್ ನೀವು ಮಾಡಿಸ್ಬೇಕು. ಅವರಿಗೆ 80% CET ಏನು, ನಾವೇನು ಕಲ್ಯಾಣ ಕರ್ನಾಟಕ ಕಾಲೇಜುಗಳಿದಾವಲ್ಲ ಬೀದರು ಮತ್ತು ಕೊಪ್ಪಳದಲ್ಲಿ, 80% CET ನಾವು ಮೀಸಲಾತಿ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಇದೆ. ಈಗ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ, ಮೊದಲ ನಾವು ಕಲಿಯುವಾಗೆಲ್ಲ ರೈತರ ಮಕ್ಕಳಿಗೆ ಅಂದ್ರೆ ಒಂದು 5% CET ಅಷ್ಟೇ ರಿಸರ್ವೇಷನ್ ಇತ್ತು. ಇವಾಗ 50% ರಿಸರ್ವೇಷನ್ ಅನ್ನ ರೈತರ ಮಕ್ಕಳಿಗೆ ಇಟ್ಟಿದ್ದಾರೆ. ರೈತರ ಮಕ್ಕಳು ಹೆಂಗಾಗಬೇಕಂತಂದ್ರೆ, ಅವರಿಗೆ ಹೊಲ ಇರಬೇಕು, ಅವರು ಮುಖ್ಯ ಇನ್ಕಮ್ ಅನ್ನು ಕೃಷಿಯಿಂದ ಇರಬೇಕು, ಮತ್ತು ಫಾರ್ಮ್ ಲೇಬರ್ ಮಕ್ಕಳಿಗೆ ಕೂಡ ಅದ್ರ ಕೋಟಾದಲ್ಲೇ ಬರುತ್ತೆ. ಇವನ್ ನಾವು ನೌಕರಿಯಲ್ಲಿದ್ದೇವೆ, ನಮ್ಮ ಆದಾಯ ನಮ್ಮ ಕೃಷಿ ಆದಾಯನೇ ಜಾಸ್ತಿ ಇದ್ರೂ ಕೂಡ ಅವರು ಕೂಡ ರೈತರ ಮಕ್ಕಳಾಗಿ ಆಗ್ತಾರೆ. ಅದರಲ್ಲಿ 50% ರಿಸರ್ವೇಷನ್ ಅನ್ನು ರೈತರ ಮಕ್ಕಳಿಗಾಗಿ ಇಟ್ಟಿದೆ. ದಯವಿಟ್ಟು ಇದು 4 ಕೋರ್ಸು, ಒಳ್ಳೆ ಅನುಭವ ಬರುತ್ತೆ. ಹಿಂದೆ ಎಲ್ಲ ಯಾರು ಹೆಣ್ಮಕ್ಳಿಗೆ ಯಾರು ಕಳಿಸ್ತಿದ್ದಿಲ್ಲ. ಈಗ ನೀವು ಪ್ರತಿಯೊಂದು ತೋಟಗಾರಿಕೆ ಕಾಲೇಜ್ಗೆ ಹೋಗಿ, ಕೃಷಿ ಕಾಲೇಜ್ಗೆ ಹೋಗಲಿ, ನಮ್ಮ ತೋಟಗಾರಿಕಾ ಕಾಲೇಜ್ನಲ್ಲಿ 60% ಅಷ್ಟು ಹೆಣ್ಮಕ್ಳೇ ಇದ್ದಾರೆ, 40% ಮಾತ್ರ ಹುಡುಗರಿದ್ದಾರೆ. ಮತ್ತು ಈ ಜಾಬ್ ಮುಗಿಸಿದ ಮೇಲೆ ಒಳ್ಳೊಳ್ಳೆ ಈಗ ನಬಾರ್ಡ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, NGOಗಳಾಗಿರ್ಬೋದು, ಸಾಕಷ್ಟು ಬ್ಯಾಂಕ್ಗಳಾಗಿರ್ಬೋದು, ಅವರಿಗೆ ಒಂದು ಲೋನ್ ಕೂಡ ವ್ಯವಸ್ಥೆ, ಮತ್ತು ಅವರೇ ಸೆಲ್ಫ್ ಎಂಟರ್ಪ್ರಿನರ್ ಆಗ್ಬೇಕನ್ನೋ ಸ್ವಾವಲಂಬಿ ಆಗ್ಬೇಕನ್ನೋದು ಕೂಡ ಸಾಕಷ್ಟು ಸಹಾಯ ಮಾಡ್ತಾ ಇದೆ. ಮತ್ತು ಅದು ಅಲ್ಲದೆ ಬೇಡಪ್ಪ ನಾವದೆಲ್ಲ ಸರ್ಕಾರಿ ನೌಕರಿಗೆ ಹೋಗ್ತೀನಂದ್ರೆ ನೀವು ಬ್ಯಾಂಕ್ಗಳಲ್ಲಿ ಸೇವೆ ಸಲ್ಲಿಸ್ಬೋದು, ಈಗ ನಿಮ್ಮಂಗೆ ಆಲ್ ಇಂಡಿಯಾ ರೇಡಿಯೋಲ್ಲಿ ಕೂಡ ಸೇವೆ ಸಲ್ಲಿಸ್ಬೋದು, ಮತ್ತು ದೂರದರ್ಶನದಲ್ಲಿ ಕೂಡ ಸೇವೆ ಸಲ್ಲಿಸ್ಬೋದು. ಮೊನ್ನೆ ನಮ್ಮ ಸ್ಟೂಡೆಂಟೆ, ಅವಳು ಉತ್ತರ ಪ್ರದೇಶದ ಹುಡುಗಿ, ಇಲ್ಲೇ ಬೆಂಗಳೂರಲ್ಲೇ ಪೇರೆಂಟ್ಸ್ ಇರೋ ಓದಿ ಎಮ್ ಎಸ್ ಸಿ ಸಾಯಿಲ್ ಸೈನ್ಸ್ ಮಾಡಿ ಈಗ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಲ್ಲಿ ಅಸಿಸ್ಟೆಂಟ್ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಹೋಗಿದ. ಆ ಥರ ಎಷ್ಟೋ ನಮ್ಮ ವಿದ್ಯಾರ್ಥಿಗಳು ಐ ಎ ಎಸ್ ಆಗಿದ್ದಾರೆ, ಐ ಪಿ ಎಸ್ ಆಗಿದ್ದಾರೆ, ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಫೀಲ್ಡ್ ಆಫೀಸರ್. ಈ ಮೊನ್ನೆ ರೀಸೆಂಟಾಗಿ ನಮ್ಮ ಕಾಲೇಜ್ಲಿಂದೇ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಅಂತ ತಿಳ್ಕೊಂಡು ಒಂದು 8 ಜನ ಹುಡುಗರು ಸೆಲೆಕ್ಟ್ ಆಗಿದ್ದಾರೆ. ಮತ್ತು ಸಾಕಷ್ಟು ಪ್ರೈವೇಟ್ ಕಂಪ್ನಿಯಲ್ಲಿ ಅಲ್ಲಿ ಕೂಡ ನಾವು ಮಾಡ್ಬೋದು. ಇಲ್ಲ ಅವ್ರದೇ ಜಮೀನು ಇತ್ತಂದ್ರೆ ಸ್ವಂತ ನೀವೇ ಬ್ಯಾಂಕಿಂದ ಒಂದು ಸಾಲ ಅದೆಲ್ಲ ತಗೊಂಡು ನೀವೇ ಗ್ರೋವರ್ ಆಗ್ಬೋದು, ಮತ್ತೊಬ್ಬರಿಗೆ ನೌಕರಿ ಕೊಡತಕ್ಕಂಥ ಆದಾರ ಎಷ್ಟೋ ಜನ. ಇದು ಒಂದು ಒಳ್ಳೆ ಕೋರ್ಸು. ಈಗೇನು ನೀವು ಬಿ ಇ ಮೆಡಿಕಲ್ಗೆ ಏನು ಸಿ ಇ ಟಿ ಓದ್ತಿರೋ, ನೀಟ್ ಓದ್ತಿರೋ ಅದೇ ಟೈಪ್ ಇದು ಓದಿ, ಇದು ಮಾತ್ರ ಸಿ ಇ ಟಿ ಮುಖಾಂತರ ಸೀಟ್ ಅಲಾಟ್ ಆಗುತ್ತೆ. ನೀವು ಫಾರ್ಮ್ ತುಂಬುವಾಗ ಮಾತ್ರ ಭಾಳ ಹುಷಾರಾಗಿ ತುಂಬಬೇಕು. ಮತ್ತು ಅಲ್ಲಿ 371J ಬರ್ತಿತ್ತಂದ್ರೆ ಸರ್ಟಿಫಿಕೇಟ್ ಇತ್ತಂದ್ರೆ ಅದು ಕರೆಕ್ಟ್ ನಂಬರ್ ಹಾಕಿರ್ರಿ. ಮತ್ತು ರೈತರ ಮಕ್ಕಳು ಇದ್ದೀವಿ ಅಂದ್ರೆ ಮೊದಲೇ ಮಾಡಿಸ್ಬಿಟ್ಟು ಅದರೂ ಕೂಡ ನಂಬರ್ ಹಾಕಿದ್ರೆ ಮಾತ್ರ ಖಂಡಿತ ನಿಮ್ಗೆ ಸೀಟ್ ಸಿಗುತ್ತೆ ಒಳ್ಳೆ ಸ್ಕೋರ್ ಮಾಡಿದ್ರೆ. ಇದು ಒಂದು ಒಳ್ಳೆ ಕೋರ್ಸು, ರೈತರ ಮಕ್ಕಳಿಗೆ ನಿಜವಾಗಲೂ ಸರ್ಕಾರ ಮುಂದಾಲೋಚನೆ ಇಟ್ಕೊಂಡು ಭಾಳ ಪ್ರೋತ್ಸಾಹ ಕೊಡ್ತಾ ಇದೆ. ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ರೈತರ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕಂತ ತಿಳ್ಕೊಂಡು 1000 ಕೋಟಿ ಫೆಲೋಶಿಪ್ಪಿಗಾಗಿ ಇಟ್ಟಿದ್ದಾರೆ. ಸಾಕಷ್ಟು ವಿದ್ಯಾಸಿರಿ ಫೆಲೋಶಿಪ್ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ರೈತರ ಮಕ್ಕಳಿಗೆ 10-15,000 ರೂಪಾಯಿ ಫೆಲೋಶಿಪ್ ಕೊಡುವಂಗೆ ಮಾಡಿದ್ದಾರೆ. ಇದು ಯಾವ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ, ಅದು ನಮ್ಮ ಕರ್ನಾಟಕ ರಾಜ್ಯ. ಇದು ಒಂದು ಒಳ್ಳೆಯ ರಾಜ್ಯ, ಶಾಂತಿಪ್ರಿಯ ರಾಜ್ಯ, ಒಳ್ಳೆಯ ಆಡಳಿತ ಕೊಡುವಂಥ ರಾಜ್ಯ. ಯಾವುದೇ ಸರ್ಕಾರ ಬಂದರೂ ಶಾಂತಿ ಸೌಹಾರ್ದತೆ ಇರುತ್ತೆ. ಮತ್ತು ರೈತರ ಪರವಾಗಿ ಅನೇಕ ನಮ್ಮ ರಾಜಕೀಯ ನಾಯಕರು ಚಿಂತನೆ ಮಾಡ್ತಾ ಇದ್ದಾರೆ. ಅಂದರೆ ಆದಷ್ಟು ರೈತರಿಗೆ ಒಳ್ಳೆ ರೀತಿಯಿಂದ ಯೋಜನೆಗಳಾಗಿದೆ, ಆ ಯೋಜನೆಗಳನ್ನು ಕೂಡ ಮುಂದೆ ಕಂಟಿನ್ಯೂ ಆಗ್ತಾ ಇದೆ. ಇದು ಒಂದು ವಿದ್ಯಾಸಿರಿ ಅಂತಕೊಂಡು 1000 ಕೋಟಿ ಕೊಟ್ಟು ಸಾಕಷ್ಟು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಂದಿಲ್ಲ ಒಂದು ಫೆಲೋಶಿಪ್ ಬರುವ ರೀತಿಯಲ್ಲಿ ಈ ಸರ್ಕಾರ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದ್ರೆ ಸಾಕಷ್ಟು ಅವಕಾಶಗಳು ನಮ್ಮ ಕೃಷಿ ಮಾಡದಂಥವರಿಗೆ, ತೋಟಗಾರಿಕೆ ಮಾಡದಂಥವರಿಗೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯವನ್ನು ಬೆಳಗಬಲ್ಲ ಎಲ್ಲ ಅವಕಾಶಗಳು ಈ ಕೋರ್ಸ್ ಮಾಡೋದ್ರಿಂದ ಅದಾವ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಈಗ ಯಾರಾದರೂ ತಮ್ಮ ಜೊತೆಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ನೋಂಥವ್ರು ಸಂಪರ್ಕ ಮಾಡಬೇಕಾದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ ಸರ್? ನಂಬರ್ ಕೊಡ್ರಿ, ದೂರವಾಣಿ ಸಂಖ್ಯೆ 9964149903. ಡಾಕ್ಟರ್ ಎಸ್ ವಿ ಪಾಟೀಲ್ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9964149903 ಈ ನಂಬರನ್ನ ತಾವು ಕಚೇರಿ ಸಮಯದೊಳಗೆ ಸಂಪರ್ಕಿಸಿ ತಮ್ಮ ವಿಚಾರಗಳನ್ನ ಕೇಳಿಕೊಳ್ಳಬಹುದು. ಒಳ್ಳೆಯದು ಡಾಕ್ಟರ್ ಎಸ್ ವಿ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ವಿಷಯಗಳ ಬಗ್ಗೆ ತಾವು ಮನದಟ್ಟು ಮಾಡಿಕೊಟ್ಟಿದ್ದೀರಿ. ವಿಶೇಷವಾಗಿ ಈ ಸಂದರ್ಭದೊಳಗೆ ನಮ್ಮ ರೈತರು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಸುಳಿವುಗಳನ್ನು ಕೊಟ್ಟಿದ್ದೀರಿ. ಅದರ ಜೊತೆಗೆ ಯಾವ ರೀತಿ ನಾವು ನಮ್ಮ ಕೃಷಿಯನ್ನು ಪ್ಲಾನ್ ಮಾಡಿಕೊಂಡ್ರೆ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಲೆ ಬರಬಹುದು, ಮತ್ತು ಸಂಪನ್ಮೂಲಗಳನ್ನು ಯಾವ ರೀತಿ ನಾವು ಸಮರ್ಥವಾಗಿ ಬಳಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀರಿ. ಅಲ್ಲದೆ ಮುಂದೆ ಏನು ಭವಿಷ್ಯದ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಯಾವ ರೀತಿಯಾಗಿ ಈ ಪದವಿ ಕೋರ್ಸ್ಗಳನ್ನು ಮಾಡೋದ್ರಿಂದ ಅವಕಾಶಗಳು ಅದಾವ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಹೆಣ್ಣಿದ್ದರೇನೆ ಮನೆ ಸೊಗಸೋ ಹೆಣ್ಣು ಚೇಳಮ್ಮ, ಚೆಣ್ಣೆ ಬಾಳಿನ ಕಣ್ಣು ಅರಿಯಮ್ಮ, ಹೆಣ್ಣಿನ ಜನ್ಮ ಕಡುವಲ್ಲ ಕೇಳಮ್ಮ. ಪೂಜೆ ಮಾಡಿ ದಾಸವಾಳದ